ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿ ಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದೀಗ ಕೇಳಿ ರೈತ ಬಂಧು ಅಭಿಯಾನ ಹಾಗೂ ಬೆಳೆ ಸಮೀಕ್ಷೆ ಆಪ್ ಕುರಿತು ಚಳ್ಳಕೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಜೆ ಅಶೋಕ್ ಅವರೊಂದಿಗಿನ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧುವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಜೆ ಅಶೋಕ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ರೈತ ಬಂಧು ಅಭಿಯಾನ ಹಾಗೂ ಬೆಳೆ ಸಮೀಕ್ಷೆ ಆಪ್ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಚಳ್ಳಕೆರೆ ತಾಲೂಕಿನ ಎಲ್ಲ ರೈತ ಬಾಂಧವರಿಗೂ ಈ ಮೂಲಕ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲಿಗೆ ಈ ರೈತ ಬಂಧು ಅಭಿಯಾನ ಅಂದ್ರೆ ಏನು ಸರ್? ಈಗ ರೈತ ಬಂಧು ಅಭಿಯಾನ ಅಂತಂದ್ರೆ ಈಗ ಹೊಸದಾಗಿ ಈಗ ನಮ್ಮ ರೈತರಿಗೆ ನಾವು ಮೊದಲಿಂದನೂ ಕರಿತೀವಿ ರೈತ ಬಂಧು ರೈತ ಮಿತ್ರ ಅಂತೇಳಿ ಎರೆಹುಳನ್ನು ಕರಿತಾ ಇದ್ದೀವಿ. ಈ ಎರೆಹುಳು ನಿರಂತರವಾಗಿ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಕಸ ಕಡ್ಡಿ ತ್ಯಾಜ್ಯಗಳನ್ನು ತಿಂದ್ಬಿಟ್ಟು ಅರಸ್ಕೊಂಡಿದ್ದು ನಮಗೆ ಅತ್ಯಂತ ಉಪಯೋಗವಾಗತಕ್ಕಂಥ ಗೊಬ್ಬರನ ಅದು ನಮಗೆ ಕೊಡುತ್ತೆ. ಸೊ ಈ ಎರೆಹುಳುಗಳನ್ನು ಎರೆಹುಳು ಘಟಕದ ಮೂಲಕ ಸಾಕ್ಬಿಟ್ಟು ಅಲ್ಲಿ ನಾವು ನಮ್ಮ ಕೃಷಿಯಲ್ಲಿ ಏನೇನು ತ್ಯಾಜ್ಯ ವಸ್ತುಗಳಿರ್ತವೆ ಕಸ ಕಡ್ಡಿಗಳಿರ್ತವೆ ಅದನ್ನೆಲ್ಲವನ್ನು ಎರೆಹುಳು ಘಟಕದಲ್ಲಿ ಹಾಕ್ಬಿಟ್ಟು ಗೊಬ್ಬರನ ತಯಾರಿಸಬೇಕು. ತಯಾರಿಸಿ ನಮ್ಮ ರೈತರು ಉಪಯೋಗಿಸ್ಬೋದು. ಈ ಒಂದು ಕಾರ್ಯಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಈಗ ನಮ್ಮ ನರೇಗಾ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ರೈತ ಬಂಧು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ವೈಯಕ್ತಿಕ ಕಾಮಗಾರಿ ಆಗಿದ್ದು ರೈತರು ತಮ್ಮ ಜಮೀನಿನಲ್ಲಿ ಆಗಿರ್ಬೋದು ಅಥವಾ ತಮ್ಮ ಮನೆ ಹತ್ರ ಆಗಿರ್ಬೋದು ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೋ ಅಂತ ಕಡೆ ಎಲ್ಲಿ ತಾವು ಬೆಳೆದಿರತಕ್ಕಂಥ ಬೆಳೆಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳಿರ್ತದೆ ಅಥವಾ ಕಟಾವು ಮಾಡಿದ ನಂತರ ಬಿದ್ದಿರ್ತಕ್ಕಂಥ ಕಸ ಕಡ್ಡಿ ಇರ್ಬೋದು ಅಥವಾ ತೋಟ ಇದ್ರೆ ತೋಟದಲ್ಲಿ ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಇರತಕ್ಕಂಥ ರೈತರು ಅಥವಾ ಬೇರೆ ಬೇರೆ ತೋಟ ಇರತಕ್ಕಂಥ ರೈತರು ಎಲ್ಲ ಏನೇನು ತ್ಯಾಜ್ಯ ವಸ್ತು ಬರುತ್ತೆ ಅದನ್ನು ವೇಸ್ಟ್ ಬಿಸಾಕದೇ ಅದನ್ನೆಲ್ಲದನ್ನು ಕೂಡ ನಮ್ಮ ಎರೆಹುಳು ಘಟಕದಲ್ಲಿ ಹಾಕಿಬಿಟ್ಟು ಎರಡು ಜೋಡಿ ತೊಟ್ಟಿರುತ್ತೆ. ಒಂದು ತೊಟ್ಟಿಲಿ ತುಂಬಿದ ತಕ್ಷಣ ಅದಕ್ಕೆ ಎರೆಹುಳು ಬಿಟ್ಟು ಅದ ಒಂದು 45 ದಿನ ಬಿಟ್ಟರೆ ಅದು ನಮಗೆ ಒಳ್ಳೆ ಗೊಬ್ಬರ ಆಗಿ ತಯಾರಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚಿನದಾಗಿ ರೈತರು ಉಪಯೋಗಿಸ್ಕೋಬೇಕು ಅಂತೇಳಿ ರೈತರಿಗೆ ಮನವರಿಕೆ ಮಾಡಲಿಕ್ಕೋಸ್ಕರ ಇವರು ರೈತ ಬಂಧು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಉದ್ಯೋಗ ಖಾತ್ರಿ ಯೋಜನೆಯಿಂದ ನಿರ್ಮಾಣ ಮಾಡ್ಕೊಂಡು ರೈತರಿಗೆ ಕೂಲಿ ಸಿಕ್ಕಾಗುತ್ತೆ ಮತ್ತೆ ನಮಗೆ ಅನುಕೂಲನೂ ಆಗುತ್ತೆ. ಹೌದೌದು, ಈ ರೈತ ಬಂಧು ಅಭಿಯಾನ ಕಾರ್ಯಕ್ರಮದಲ್ಲಿ ಈಗೇನು ನಮ್ಮ ಎರೆಹುಳು ಘಟಕ ಹೇಳಿದೀವಿ ಇದರಲ್ಲಿ ಎರಡು ವಿಧವಾದ ಎರೆಹುಳು ಘಟಕಗಳಿಗೆ ಅವಕಾಶ ಇದೆ. ಮೊದಲನೇದಾಗಿ ಟೈಪ್ ಒಂದು ಅಂದರೆ ಮೊದಲನೇ ವಿಧ ಅಂದರೆ ಅದರ ಉದ್ದ ಅಳತೆ ಬೇರೆ ಇದೆ. 18 ಅಡಿ ಉದ್ದ, 9 ಅಡಿ ಆಗಲ್ಲ, 3 ಅಡಿ ಎತ್ತರ ಬರತಕ್ಕಂಥ 2 ಜೋಟಿ ತಟ್ಟಿ ಮಾಡಬೇಕು. ಇದರಲ್ಲಿ ಕೂಲಿ ವೆಚ್ಚ 5874 ರೂಪಾಯಿ ರೈತರಿಗೆ ಸಿಗುತ್ತೆ. ಸಾಮಗ್ರಿ ವೆಚ್ಚ ಬಂದು 21126 ಇರುತ್ತೆ. ಒಟ್ಟು ವೆಚ್ಚ 27,000 ಇರುತ್ತೆ. ಇದು ವೈಯಕ್ತಿಕ ಕಾಮಗಾರಿ ಆಗಿರೋದ್ರಿಂದ ನೀವು ಯಾವ ರೀತಿ ಅದು ಗುತ್ತಿಗೆದಾರರಾಗಲಿ ಬೇರೆ ಯಾರನ್ನೂ ನೀವು ಅವಲಂಬನೆ ಮಾಡೋದು ಬೇಕಾಗಿಲ್ಲ. ತಾವುಗಳೇ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಹೆಸರುಗಳನ್ನು ಕೊಟ್ಟು ಹೆಸರು ಬರೆಸಿ ಮಾಡ್ಕಂತೀವಿ ಅಂದರೆ ಕ್ರಿಯಾಯೋಜನೆ ತಯಾರಿಸಿಬಿಟ್ಟು ನಾವು ಜಿಲ್ಲಾ ಪಂಚಾಯತಿಯಿಂದ ಅನುಮತಿ ಪಡ್ಕೊಂಡು ನಿಮಗೆ ಕಾರ್ಯದೇಶವನ್ನು ನೀಡ್ತೀವಿ. ಅದೇ ರೀತಿ ಇನ್ನೊಂದು ವಿಧವಾದ ಎರೆಹುಳು ಘಟಕನ ಮಾಡಿ ಸ್ವಲ್ಪ ಚಿಕ್ಕ ಸೈಜು, ಅದು 12 ಮೀಟರ್ ಉದ್ದ, 9 ಅಡಿ ಆಗಲ್ಲ, 3 ಅಡಿ ಎತ್ತರದ್ದು. ಇದರಲ್ಲಿ 4891 ಕೂಲಿ ವೆಚ್ಚ ಇರುತ್ತೆ, 16109 ಸಾಮಗ್ರಿ ವೆಚ್ಚ, ಒಟ್ಟು 21,000 ಒಟ್ಟು ವೆಚ್ಚ ಇರುತ್ತೆ. ಅದರಲ್ಲಿ ಒಟ್ಟು 16 ಮಾನವ ದಿನಗಳನ್ನು ಸೂಚಿಸಬಹುದು. ಮೊದಲನೇ ವಿಧದಲ್ಲಿ 20 ಮಾನವ ದಿನಗಳನ್ನು ಸೂಚಿಸಬೇಕಾಗುತ್ತೆ. ಉಳಿದಂತೆ ನಮಗೆ ಸಾಮಗ್ರಿ ವೆಚ್ಚ ಬರುತ್ತೆ. ಇದಕ್ಕೆ ಮುಖ್ಯವಾಗಿ ಯಾವ್ಯಾವ ರೈತರು ಅರ್ಹರಾಗಿರ್ತಾರೆ ಅಂತ ಕೇಳಿದರೆ, ಅರ್ಹ ಫಲಾನುಭವಿಗಳು ಯಾರ್ಯಾರು ಅಂತಂದೇಳಿದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ ಜನಗಳು, ಆಮೇಲೆ ಪ್ರಕಟಣೆಯಿಂದ ತೆಗೆದುಹಾಕಿದ ಬುಡಕಟ್ಟು ಜನಾಂಗದವರು, ಬಡತನ ರೇಖೆ ಕೆಳಮಟ್ಟದಲ್ಲಿರುವ ಇತರೆ ಕುಟುಂಬಗಳು, ಸ್ತ್ರೀ ಪ್ರಧಾನ ಕುಟುಂಬಗಳು, ವಿಕಲಚೇತನ ಪ್ರಧಾನ ಕುಟುಂಬಗಳು, ಭೂ ಸುಧಾರಣಾ ಫಲಾನುಭವಿಗಳು, ಇಂದಿರಾ ಆವಾಜ್ ಯೋಜನೆಯ ಫಲಾನುಭವಿಗಳು, ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವ ಅಧಿನಿಯಮ 2006/2002 ಅಡಿಯಲ್ಲಿ ಬರ್ತಕ್ಕಂಥ ಫಲಾನುಭವಿಗಳು, ಇಷ್ಟು ಸುಮಾರು 10 ವಿಧವಾದ ಫಲಾನುಭವಿಗಳಿದ್ದಾರೆ. ಈ ಫಲಾನುಭವಿಗಳೆಲ್ಲರೂ ಕೂಡ ಈ ಒಂದು ನಮ್ಮ ನರೇಗಾದಲ್ಲಿ ಎರೆಹುಳು ಘಟಕ ನಿರ್ಮಿಸಿಕೊಳ್ಳೋಕೆ ಅರ್ಹರಾಗಿರ್ತಾರೆ. ಸೌಲಭ್ಯ ಪಡ್ಕೋಬೇಕಂದ್ರೆ ಏನೇನು ಮೂಲ ದಾಖಲಾತಿಗಳು ನಿಮ್ಮ ಇಲಾಖೆಗೆ ಸಲ್ಲಿಸಬೇಕಾಗತ್ತೆ ಸರ್? ಅವರು ತಮ್ಮ ಜಮೀನಿನಲ್ಲಿ ಕೆಲಸ ಇದನ್ನು ಮಾಡ್ಕೋಬೇಕಾದ್ರೆ ಅವ್ರದ್ದು ಒಂದು ಜಾಬ್ ಕಾರ್ಡ್ ಇರಬೇಕು, ವೈಯಕ್ತಿಕ ಕಾಮಗಾರಿಯಿಂದ ಅವ್ರ ಜಾಬ್ ಕಾರ್ಡ್ ಇರಬೇಕು ಅಥವಾ ಅವ್ರದ್ದು ಕುಟುಂಬದ ಜಾಬ್ ಕಾರ್ಡ್ ಇರಬೇಕು, ಜೊತೆಗೆ ಪಹಣಿ ಇರಬೇಕು, ಆಧಾರ್ ಕಾರ್ಡು, ಅವ್ರ ಬ್ಯಾಂಕ್ ಪುಸ್ತಕ ದಾಖಲಾತಿ ಇರಬೇಕು. ಇಷ್ಟನ್ನ ನಮ್ಮ ಗ್ರಾಮ ಪಂಚಾಯತಿಯವರು ಕೊಟ್ಟರೆ ಅಲ್ಲಿ ಅವರಿಗೆ ಇರೋದು ಕಾರ್ಯಾದೇಶ ಇರ್ಬೋದು ಅಥವಾ ಅಂದಾಜು ಪತ್ರಿಕೆಯನ್ನು ಕೂಡ ಅವರು ಮಾಡಿಕೊಡ್ತಾರೆ. ಅದಾದ ನಂತರ ಅವರು ಕಾರ್ಯಾದೇಶ ಕೊಟ್ಟ ಮೇಲೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ಕೋಬಹುದು. ಈಗ ದೊಡ್ಡ ರೈತರು ಒಂದು ತೊಟ್ಟಿಮನ್ನು ಮಾತ್ರ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಅಥವಾ ಎರಡು ಮೂರನ್ನು ಮಾಡ್ಕೋಬಹುದು? ಇದರಲ್ಲಿ ದೊಡ್ಡ ರೈತರಿಗೆ ಅವಕಾಶ ಇರಲ್ಲ, ನಾವು ಮೊದಲೇ ಹೇಳ್ಬಿಟ್ಟಿದೀವಿ. ಇದ್ರಲ್ಲಿ ಯಾರ್ಯಾರಿಗೆ ಬಡತನ ರೇಖೆ ಕೆಳಮಟ್ಟದಲ್ಲಿ ಬರುವಂತಹ ಇತರೆ ಕುಟುಂಬಗಳು ಮಾತ್ರ ಅರ್ಹರಾಗಿರ್ತಾರೆ. ದೊಡ್ಡ ರೈತರು ಅಂದ್ರೆ ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಾಗಿದ್ರೆ ಅವ್ರಿಗೇನು ದೊಡ್ಡ ಸಣ್ಣ ರೈತರು ಅಂತ ಬರಲ್ಲ. ಇತರೆ ರೈತರಾಗಿದ್ರೆ ಅವರು ಬಿಲೋ ಪಾವರ್ಟಿ ಲೈನ್ BPL ಇರೋ ಸಣ್ಣ ಮತ್ತಣ್ಣ ರೈತರಿಗೆ ಮಾತ್ರ ಬರುತ್ತೆ. ಅವ್ರಿಗೇನಾದ್ರೂ ಉಪಯೋಗ ಆಗುತ್ತೆ ಇದರಿಂದ ಸಾಕಷ್ಟು ಬೇಕಂದ್ರೆ ವೈಯಕ್ತಿಕವಾಗಿ ನಿರ್ಮಾಣ ಮಾಡ್ಕೋಬಹುದು ಅಂತೀರಾ ಸರ್? ಅವರು ಓನ್ ಆಗಿ ಇದರಲ್ಲಿ ತಮ್ಮ ಸ್ವಂತವಾಗಿ ಎರೆಹುಳು ಘಟಕನ ಮಾಡ್ಕೋಬಹುದು. ಈಗಾಗಲೇ ಸಾಕಷ್ಟು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ನಾವು ಕರಿತೀವಿ ಅವರೆಲ್ಲ ಸುಮಾರು ನಮ್ಮ ತಾಲೂಕಿನಲ್ಲಿ ಇರ್ಬೋದು, ನಮ್ಮ ಜಿಲ್ಲೆ ಇತರೆ ತಾಲೂಕುಗಳಿರ್ಬೋದು, ರಾಜ್ಯದಿಂದ ಇದು ಆಲ್ರೆಡಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಮಾಡಿ ಅದನ್ನು ಉಪಯೋಗ ಪಡ್ಕೊಂಡಿದ್ದಾರೆ. ಸುಮಾರು ಜನ ಇದು ಎರೆಹುಳು ಗೊಬ್ಬರನ ತಯಾರಿಕೆ ಮಾಡಿ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇದೇನು ಹೊಸದಲ್ಲ, ಬೇರೆ ರೈತರು ಕೂಡ ಆಸಕ್ತಿ ಇರ್ತಕ್ಕಂಥ ಮಾಡ್ಕೋಬಹುದು. ಸೊ ಸಾಮಾನ್ಯ ರೈತರು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಈ ಒಂದು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ರೈತರು ಕೇವಲ ಒಂದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಒಂದು ನಮಗೆ ಹಣ ಸಿಗುತ್ತೆ ಅಥವಾ ಒಂದು ಇದನ್ನೇ ನೋಡಿದೆ ಸಾಕಷ್ಟು ಅನುಕೂಲ ಆಗುತ್ತೆ. ನೀವು ಹೇಳ್ದಂಗೆ ಎರೆಹುಳು ತೊಟ್ಟಿ ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ನಮ್ಮ ಜಮೀನಿಗೆ ಬೇಕಾದಂತ ಒಂದು ಫಲವತ್ತಾದ ಒಂದು ಗೊಬ್ಬರ ಸಿಗುತ್ತೆ. ಹಂಗಾಗ್ಬಿಟ್ಟು ವೈಯಕ್ತಿಕವಾಗಿ ಮುಂದೆ ಬಂದು ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಅಂತೀರ ಸರ್? ಬಹಳ ಅನುಕೂಲ. ಇದರಿಂದ ಏನೇನು ಉಪಯೋಗ ಆಗ್ತಾವ ಅಂತೇಳಿ ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು. ನಾವು ಇದನ್ನ ಆಕ್ಚುಲಿ ಬ್ಲಾಕ್ ಗೋಲ್ಡ್ ಅಥವಾ ಕಪ್ಪು ಬಂಗಾರ ಅಂತಾನೆ ಎರೆಹುಳು ಗೊಬ್ಬರ ಕರಿತೀವಿ. ಯಾಕಪ್ಪ ಅಂದ್ರೆ ಇದು ನಾವೇನೀಗ ಆರ್ಗ್ಯಾನಿಕ್ ಫಾರ್ಮ್ ಸಾವಯವ ಗೊಬ್ಬರಗಳ ಬಗ್ಗೆ ಎಲ್ಲರೂ ಒಲವು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಇತ್ತೀಚೆಗೆ ಸುಮಾರು ಒಂದು 50 ವರ್ಷಗಳಿಂದ ರಾಸಾಯನಿಕ ಗೊಬ್ಬರಗಳನ್ನ ನಾವು ಹೆಚ್ಚಿನದಾಗಿ ಬಳಕೆ ಮಾಡಿರೋದ್ರಿಂದ ನಮ್ಮ ಮಣ್ಣಿನಲ್ಲಿ